ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆ ಮತ್ತು ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿ ತಾಲೂಕು ಕಾಟಕೇರಿಯ ಕೊಂಚಟಿರ ಪೃಥ್ವಿ ಅಯ್ಯಮ್ಮ ಅವರು. ಕೇಳಿದ್ರೆ ಮಡಿಕೇರಿ ತಾಲೂಕು ಕಾಟಕೆರೆ ಗ್ರಾಮದ ಕುಂಚಟ್ಟಿರ ಪೃಥ್ವಿ ಅಯ್ಯಮ್ಮ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಪೃಥ್ವಿಯವರು ಬಿಕಾಂ ಮಾಡಿಕೊಂಡು ಮಾಸ್ಟರ್ಸ್ ಇನ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಓದ್ಕೊಂಡು ಬೆಂಗಳೂರಿನಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿ ಹಳ್ಳಿಗೆ ವಾಪಸ್ಸಾಗಿದ್ದಾರೆ. ಅವರ ತಂದೆ ತಾಯಿ ಮತ್ತು ಪತ್ನಿ ಸೇರಿಕೊಂಡು ಕೃಷಿಯಲ್ಲಿ ಕೆಲಸಗಳನ್ನು ಮಾಡ್ಕೊಂತ ಕಾರ್ಮಿಕರನ್ನು ಉಪಯೋಗಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಪೃಥ್ವಿ ಅವರ ಅನುಭವಗಳನ್ನು ಅನಿಸಿಕೆಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ವಿ. ಪೃಥ್ವಿ ಅವರೇ, ನೀವು ಎಲ್ಲೆಲ್ಲಿ ಓದಿದ್ದು? ಎಲ್ರಿಗೂ ನಮಸ್ತೆ. ನಾನು ಆ್ಯಕ್ಚುಲಿ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ನಾನು ಹೈಸ್ಕೂಲೆಲ್ಲ ಕೂಡಿಗೇಟ್ ಸ್ಪೋರ್ಟ್ಸ್ ಹಾಸ್ಟೆಲಿಂದ ಓದಿ, ಮತ್ತು ಸಾಯಿ ಹಾಸ್ಟೆಲಲ್ಲೂ ಇದ್ದೆ 1 ವರ್ಷ. ಹಾಕಿ ನ್ಯಾಷನಲ್ಸ್ ಆಡಿದ್ದೀನಿ, ಆಲ್ ಇಂಡಿಯಾ ಟೂರ್ನಮೆಂಟ್ಸು ಆಡಿದ್ದೀನಿ. ಆಮೇಲೆ ಅಲ್ಲಿಂದ ಬಿ ಕಾಮ್ ನಾನು ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಪುತ್ತೂರಲ್ಲಿ ಓದಿದ್ದು. ಮಾಸ್ಟರ್ಸ್ ನಾನು ಸೆಂಟ್ ಅಲೋಶಿಯಸ್ ಕಾಲೇಜಲ್ಲಿ ಓದಿದ್ದು, ಮ್ಯಾಂಗ್ಳೂರಲ್ಲಿ. ಆಮೇಲೆ ಮಂಗಳೂರಲ್ಲೂ ಆಲ್ಮೋಸ್ಟ್ 1.5 ಇಯರ್ಸ್ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ. ಬ್ಯಾಂಗ್ಳೂರಲ್ಲಿ 4 ಇಯರ್ಸ್ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ನಾನು ವಾಪಸ್ ತವರೂರಿಗೆ ಬಂದಿದ್ದೀನಿ, ಕಾಟಗೇರಿಗೆ. ಇಲ್ಲಿ ಬಂದು ಎಲ್ಲ ತರ ಕೃಷಿಯಲ್ಲಿ ನಾನು ಅಪ್ಪನ ಜೊತೆ ಇನ್ವಾಲ್ವ್ ಆಗಿ ಕೃಷಿ ಮಾಡ್ಲಿಕ್ಕೂ ಕಲ್ತಿದ್ದೀನಿ, ಮಾಡಿಸ್ಲಿಕ್ಕೂ ಕಲ್ತಿದ್ದೀನಿ. ಹಾಗೆ ತೋಟದ ಜೊತೆ ಪೌಲ್ಟ್ರಿ ಮಾಡ್ತಾ ಇದ್ದೀನಿ. ಪೌಲ್ಟ್ರಿ ಅಂದ್ರೆ ದೇಸಿ ಕೋಳಿಗಳು, ಅಂದ್ರೆ ನಾಟಿ ಕೋಳಿಗಳು. ಮತ್ತೆ ಡೈರಿ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ಒಂದು 30-35 ಲೀಟರ್ ಹಾಲು ಪರ್ ಡೇ ಮಡಿಕೇರಿಯಲ್ಲಿ ಕೊಡ್ತೀನಿ. 40-45 ರೂಪೀಸ್ ಅಲ್ಲಿ ನೋಡ್ತಾ ಇದ್ದೀನಿ. ಮತ್ತೆ ಫಿಶರೀಸು ಮಾಡ್ತಾ ಇದ್ದೀನಿ, ಅಂದ್ರೆ ಫಿಶರೀಸ್ ತುಂಬಾ ಲಾರ್ಜ್ ಇದ್ರಲ್ಲೆಲ್ಲ, ಆದ್ರೂ ಎಲ್ಲಾ ತರದ ಮೀನುಗಳು ಇದೆ. ರೋವು, ಕಾಟ್ಲಾ, ತಿಲಾಪಿ, ಬರೆ ಮೀನು ಇದೆಲ್ಲ ಇದೆ. ಫೀಡು ಹಾಕಿ ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ತೋಟಕ್ಕೆ ಬಂದರೆ ಈ ತೋಟದಲ್ಲಿ ಕಾಫಿ, ಅಡಿಕೆ, ಪೆಪ್ಪರ್, ಬಟರ್ ಫ್ರೂಟ್ ಇಂಥದ್ದೆಲ್ಲ ಇದೆ. ಒಂದು ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ನಾವು ಅಲ್ಲಿ ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಮ್ಮ ಜಾಗಕ್ಕೆ ಬಂದು ನಾವೇ ದುಡಿಯೋದು ನಮಗೆ ತುಂಬಾ ಉತ್ತಮ ಅನಿಸ್ತಾ ಇದೆ. ಯಾಕಂದ್ರೆ ನಮಗೆ ಎಲ್ರಿಗೂ ಟೈಮ್ ಸಿಗ್ತದೆ. ಈಗ ನಾನು ಮದುವೆ ಆಗಿ ಆಲ್ಮೋಸ್ಟ್ 6 ಇಯರ್ಸ್ ಆಯ್ತು. ಅಲ್ಲಿ ಇದ್ದಾಗ ಮಲಗೋದು ಯಾವುದೋ ಟೈಮ್, ಊಟ ಮಾಡೋದು ಯಾವುದೋ ಟೈಮ್, ನಮಗೆ ಟೈಮೇ ಇರಲ್ಲ. ಈಗ ಇಲ್ಲಿ ಬಂದು ನಾವು ಮಾಡಿದೆ ನಮ್ಮ ಕೆಲಸ, ನಮಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ನಾವೇ ಪ್ರೊಪರೈಟರ್ಸ್ ಆಗಿರೋದ್ರಿಂದ ನಾವು ಏನು ಕೆಲಸ ಮಾಡ್ತೀವಿ ಅದು ನಮಗೆ. ನಾವು ಟೈಮ್ ಟೈಮಿಗೆ ಊಟ ನಿದ್ದೆ ಈ ವಾತಾವರಣದಲ್ಲಿ ಇರೋದು ಉತ್ತಮ ಅನಿಸ್ತದೆ ನನಗೆ. ಯಾಕಂದ್ರೆ ಅಲ್ಲಿ ಆ ಟ್ರಾಫಿಕ್ ಆ ಪೊಲ್ಯೂಷನ್ ಗಿಂತ ಇಲ್ಲಿ ಇರೋದು ತುಂಬಾ ನಮ್ಮ ಹೆಲ್ತ್ ಕಾನ್ಶಿಯಸ್. ಈಗಲೂ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಸಮೇತ ನಾನು ನನ್ನ ಪ್ಯಾಷನ್ ಇದೆ, ಹಾಕಿ ಆಡೋದು ತುಂಬಾ ಪ್ಯಾಷನ್. ಇವಾಗ್ಲೂ ನಾನು ಮತ್ತೆ ನನ್ನ ಫ್ರೆಂಡ್ ಬೆಳಿಗ್ಗೆ 6:00 ಇಂದ ಜಾಗಿಂಗ್ ಹೋಗ್ತೀವಿ. ಕೊಡಗಲಾಗೋ ಎಲ್ಲ ಟೂರ್ನಮೆಂಟ್ಸ್ ಆಡ್ತೀವಿ ನಾವು. ಒಬ್ಬ ಕ್ರೀಡಾಪಟುವಾಗಿ ಓದ್ತಾ ಓದ್ತಾ ಉದ್ಯೋಗಕ್ಕೆ ಹೋದ್ರಿ, ಆಮೇಲೆ ಯಾಕೋ ಅದಿಷ್ಟ ಆಗ್ಲಿಲ್ಲ ಕೃಷಿಗೆ ಬಂದ್ರೆ. ನೀವೇ ಮನ್ಸಾರಿ ಇಷ್ಟಪಟ್ಟು ಬಂದ್ರೆ ಅಥವಾ ಅಪ್ಪ ಅಮ್ಮಗಳು ಕರೆದ್ರ ಹೇಗೆ ನೀವು ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದಾ? ಹೇಳ್ಬೇಕು ಅಂದ್ರೆ ಸರ್, ನಾನು ಮಾಸ್ಟರ್ಸ್ ಓದಿದ್ರು ಸಮೇತ ನನಗೆ ಬೆಂಗಳೂರು ಹೋಗಿ ಕೆಲಸ ಮಾಡಬೇಕು ಅಂತ ಮನ್ಸಿರ್ಲಿಲ್ಲ. ಇಲ್ಲೇ ಇರ್ಬೇಕು ಅಂತ ನಾ ಆವಾಗ್ಲೂ ಇದ್ದೆ. ಅಪ್ಪ ಏನು ಹೇಳ್ತಿರ್ಲಿಲ್ಲ, ಅಮ್ಮ ಹೇಳ್ತಾ ಇದ್ರು, ಇಲ್ಲ ನೀನು ಹೋಗು ಅಲ್ಲೊಂದು ಸ್ವಲ್ಪ ವರ್ಷ ಕೆಲಸ ಮಾಡು, ಇಷ್ಟು ಓದಿದ್ಯ ಸುಮ್ನೆ ಇವಾಗ್ಲೇ ಬರೋದು ಬೇಡ, ಜನರ ಜೊತೆ ಮಿಂಗಲ್ ಎಲ್ಲ ಅರ್ಥ ಆಗುತ್ತೆ. ಹಾಗೆ ಹಾಗೆ ಅಲ್ಲಿ ಹೋಗ್ತಾ ಇದೆ. ಇಲ್ಲ ಅಂದಿದ್ರೆ ಅವಾಗ್ಲೇನೆ ಬಂದು ಕೃಷಿಗೆ ತೊಡಗಿಸ್ಕೊಳ್ಳಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ಅಮ್ಮ ಆ ಟೈಮಲ್ಲಿ ಬಿಡ್ಲಿಲ್ಲ, ನೀನೊಂದು 5-6 ಆದ್ರೂ ಇರು ಅಂತ ಹೇಳಿದಕ್ಕೆ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿ ಆಮೇಲೆ ಮದುವೆ ಎಲ್ಲ ಆಗಿ ಆದ್ಮೇಲೆ ವಾಪಸ್ ಬಂದು ಕೃಷಿಯಲ್ಲಿ ತೊಡಸ್ಕೊಂಡಿದ್ದೆ. ಸರ್ ಹೇಳ್ತಾ ಇದ್ರಿ 15 ಎಕರೆ ತೋಟ ಇದೆ, ಗದ್ದೆನು ಇದೆ, ಮತ್ತೆ ಪೂರ್ವಕವಾಗಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಸಾಕೊಂಡಿದ್ರಿ. ನಿಮ್ಮ ಶ್ರೀಮತಿಯವರ ಒಂದು ಹಿನ್ನೆಲೆ ಮತ್ತು ಅವರ ಆಸಕ್ತಿಯನ್ನ ಉಲ್ಲೇಖ ಮಾಡಬಹುದಾ? ಇಂಟ್ರೆಸ್ಟ್ ಇತ್ತು ಅವ್ರಿಗೂ, ಯಾರ್ದು ಫೋರ್ಸ್ ಇಲ್ಲ ಏನು ಇಲ್ಲ. ಈಗ ನನ್ನ ದಿನಚರಿ ನಾನು ಮಾಡ್ತಿರ್ಬೇಕಾರೆ ನಮ್ಮಲ್ಲಿ ಈಗ ಡೈರಿ ಇದೆಲ್ಲ ಬಿಟ್ರೆ ರಾಬಿಟು ಇದೆ ನಮ್ಮನೇಲಿ. ರಾಬಿಟು ಸುಮಾರು ಜನರು ಬಂದು ತಗೊಂಡು ಹೋಗ್ತಾರೆ. ನಾಯಿಗಳಿದೆ, ರಾಟ್ವೀಲರ್ಸ್ ಇದೆ, ಪಿಟ್ಬುಲ್ಸ್ ಇದೆ, ಮರಿ ಎಲ್ಲ ಆದಾಗ ಅದು ಸೇಲ್ ಮಾಡ್ತೀನಿ ನಾನು. ಹಾಗೆ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರೆ, ಆಗಲ್ಲ ಅಂತಿಲ್ಲ. ಅವರು ಈಗ ಕೆಲಸ ಮಾಡ್ತಾ ಇದಾರೆ, ಫ್ರೀ ಟೈಮಲ್ಲಿ ಅವರು ಬಂದು ಇನ್ವಾಲ್ವ್ ಆಗ್ತಾರೆ. ನಮ್ಮಲ್ಲಿ ಹೇಗೆ ಅಂದ್ರೆ ಸರ್, ಈ ಕೆಲಸ ನಿಂದು ಈ ಕೆಲಸ ನಂದು ಅಂತೆಲ್ಲ ಇಲ್ಲ, ಎಲ್ಲರೂ ಎಲ್ಲ ಕೆಲಸನ ಸಹಾಯ ಮಾಡ್ಕೊಂಡು ಮಾಡ್ತೀವಿ. ಒಳ್ಳೇದೇ. ಕೃಷಿಯಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗೋದಿಲ್ಲ, ಹಾಗಾಗಿ ನೀವು ಇಷ್ಟಪಟ್ಟು ಬಂದಿರೋದು ಅಪ್ಪ ಅಮ್ಮಗಳಿಗೂ ಒಂಥರ ಬಲ ಬಂದಂಗಾಗಿದೆ. ನಿಮ್ಮ ತಂದೆಯವರು ಮಾತಾಡ್ತಾ ಇದ್ರು, ಲವಲವಿಕೆಯಿಂದ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ರು. 70 ಆಗಿದ್ರು ಈಗಲೂ ಕೃಷಿಯಲ್ಲಿ ಆಸಕ್ತಿ ಇದೆ. ತಂದೆ ತಾಯಿ ಮತ್ತು ಪತ್ನಿಯ ಸಹಕಾರ, ನಿಮ್ಮ ಸಹಭಾಗಿತ್ವ ಇದ್ದಾಗ್ಲೇ ಬೆಳವಣಿಗೆ. ಹಸುಗಳನ್ನ ಅಪ್ಪ ಸಾಕ್ತಾ ಇದ್ರೆ, ನೀವು ಬಂದ್ಮೇಲೆ ಶುರು ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಸರ್, ಅಪ್ಪ ಮೊದ್ಲಿಂದನೇ ಸಾಕ್ತಾ ಇದ್ರು. ಆದ್ರೆ ಹೇಗೆ ಅಂದ್ರೆ ಆಗಲ್ಲ, ಇಷ್ಟು ಹಾಲು ಕೊಡುವಂತ ಹಸುಗಳೆಲ್ಲ ಇರ್ಲಿಲ್ಲ. ಚಿಕ್ಕ ಚಿಕ್ಕದಾಗಿ ಇತ್ತು ಈ ಮಲ್ನಾಡ್ ಗಿಡ್ಡ ಅದೆಲ್ಲ ಇತ್ತು, ಹಾಗೆ ಮತ್ತೆ ಈ ಕ್ರಾಸ್ ಬ್ರೀಡ್ಸ್ ಎಲ್ಲ ಇತ್ತು. ಈಗ ನಾನಿಲ್ಲಿ ಬಂದು 5 ಆಯ್ತು. ಆಮೇಲೆ ನಾನು ಮೇಲೆ ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಜರ್ಸಿ ಕ್ರಾಸ್, HF ಕ್ರಾಸ್, ಜರ್ಸಿ ಗಿರ್ ಕ್ರಾಸ್ ಇಂಥದ್ನೆಲ್ಲ ಬ್ರೀಡ್ ಡೆವಲಪ್ಮೆಂಟ್ ಮಾಡಿ ಸ್ವಲ್ಪ ಅಧಿಕ ಹಾಲು ಕೊಡುವ ಹಸುಗಳನ್ನ ಇಟ್ಕೊಂಡು ಡೈರಿ ನಡೆಸ್ತಾ ಇದ್ದೀನಿ. ಇರುವ ಹಸುಗಳು ಎಷ್ಟು ಮತ್ತೆ ಯಾವ ತಳಿ ಇಷ್ಟವಾಗ್ತದೆ? ಹಾಲು ಕೊಡೋದು 3 ಇದಾವೆ, 2 ಗಬ್ಬ ಇದೆ, ಚಿಕ್ಕ ಕರುಗಳೊಂದು 2 ಇದೆ, ಪಡ್ಡೆಗಳೊಂದು 2 ಇದೆ. ಈಗ HF ಹಸು ಜಾಸ್ತಿ ಹಾಲು ಕೊಡೋದು. ಇಲ್ಲಿ ಲೋಕಲ್ ಕೊಡೋದ್ರಿಂದ ಸರ್ HF ಹಸು ಹೇಗೆ ಅಂದ್ರೆ ಅದರಲ್ಲಿ SNF ಮತ್ತೆ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಲೋಕಲ್ ಜನರಿಂದ ಕಂಪ್ಲೇಂಟ್ಸ್ ಇದ ಬರುತ್ತೆ, ಯಾಕೆಂದ್ರೆ ಹಾಲು ಥಿಕ್ನೆಸ್ ಇರಲ್ಲ ಹಾಗೆ ಅಂತೇಳಿ. ಅಂತ ನಾನು ಅದಕ್ಕೆ ಎಂತ ಮಾಡ್ತೇನೆ, ಪ್ಯೂರ್ HF ಇದನ್ನ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಜರ್ಸಿ ಆದ್ರೆ SNF ಇರ್ತದೆ, ಫ್ಯಾಟು ಇರ್ತದೆ, ಹಾಗಾಗಿ ಜರ್ಸಿ ಮತ್ತೆ ಈ ಕ್ರಾಸ್ ಬ್ರೀಡ್ಸ್ ಇದ್ರೆ ಗಿರ್ ಕ್ರಾಸ್ ಇಂಥದೆಲ್ಲ ಇದ್ರೆ ನಮಗೆ ಈ ಪ್ರಾಬ್ಲಮ್ ಬರಲ್ಲ, ಹಾಗಾಗಿ ನಾನು ಅದನ್ನೇ ಮೇಂಟೈನ್ ಮಾಡ್ತೀನಿ. ಯಾಕೆಂದ್ರೆ HF ನಿಮಗೆ ಒಂದು ಹಸು ಹಾಲು ಕೊಡೋದು, ನಮಗೆ ಇದು 3 ಹಸು ಬೇಕು. ಆದ್ರೆ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಈ ಹಸುಗಳು ಸ್ವಲ್ಪ ಗಟ್ಟಿ ಇರ್ತವೆ, ಅವ್ರದ್ದು ಇಮ್ಯುನಿಟಿ ಪವರ್ ಎಷ್ಟೇ ಮಳೆ ಹೊಡೆದ್ರು ಏನು ಆಗಲ್ಲ. ಈ HF ಹಸುಗಳು ಸ್ವಲ್ಪ ಜಾಸ್ತಿ ಮಳೆ ಹೊಡೆದ್ರೆ ನಾವು ಹೊರಗಡೆ ಕಟ್ಲಿಕ್ಕೆ ಆಗಲ್ಲ, ಕಾಯಿಲೆಗಳು ಬರ್ತವೆ, ಫುಟ್ ಅಂಡ್ ಮೌತ್ ಇದೆಲ್ಲ ಕಾಯಿಲೆಗಳು ಬರ್ತವೆ. ಆ ರೀತಿ ನೋಡೋದ್ರಿಂದ ನಮಗೆ ಜರ್ಸಿ HF ಕ್ರಾಸ್ ಇಲ್ಲ ಗಿರ್ ಕ್ರಾಸ್ ಜರ್ಸಿ ಕ್ರಾಸ್ ಈ ತರ ಎಲ್ಲ ಇದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜರ್ಸಿ ಕ್ರಾಸ್ ತುಂಬಾ ಉತ್ತಮವಾದದಂತ ಅನ್ಕೊಂಡು ಎಷ್ಟೋ ಜನ ಹೇಳೋದಿದೆ, ತಜ್ಞರು ಸಹ ಇದಕ್ಕೆ ಪುಷ್ಟೀಕರಿಸ್ತಾರೆ. ಹಾಲಿನ ಗುಣಮಟ್ಟ ಮತ್ತು ಅವುಗಳ ಸಾಕಾಣಿಕೆ ವಿಚಾರದಲ್ಲಿ ಸೈ ಅನ್ಕೊಂಡು ಮಾತಾಡೋದಿದೆ. ಹಸುಗಳಿಗೆ ಮೇವು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಹುಲ್ಲನ್ನು ಪ್ರತ್ಯೇಕವಾಗಿ ಬೆಳೆಸ್ಕೊಳ್ತೀರಾ ಅಥವಾ ಇರೋ ಹುಲ್ಲಿನಲ್ಲೇ ಹಸುಗಳಿಗೆ ಮೇವನ್ನು ಹಾಕ್ತಿರೋ ಅಥವಾ ಕಟ್ಟಿ ಮೇಯಿಸ್ತಿರೋ ಬಿಟ್ಟು ಮೇಯಿಸ್ತಿರೋ ಹೇಗೆ? ಸರ್, ನಮ್ಮಲ್ಲಿ ಸೀಮೆ ಹುಲ್ಲು, ಸ್ವಲ್ಪ ನೇಪಿಯರ್, ಸೂಪರ್ ನೇಪಿಯರ್ ಇದೆಲ್ಲ ಅಂತ ದೊಡ್ಡ ಪ್ರಮಾಣದಲ್ಲಿ ನಾನು ಹಾಕ್ಲಿಲ್ಲ. ನಮ್ಮ ಮನೆ ಸುತ್ತೇ ನಾನು ಹಾಕೊಂಡಿದ್ದೆ ಅಷ್ಟೇ. ಯಾಕೆಂದ್ರೆ ಈ ಕರು ಹಾಕೋ ಟೈಮಲ್ಲಿ ಹಸುಗಳನ್ನ ತಗೊಂಡೋಗಿ ಹೊರಗಡೆ ಕಟ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಅಷ್ಟೇ ಹಾಕೊಂಡಿದ್ದೀನಿ. ಮತ್ತೆ ಯಾವುದೇ ಬೇರೆ ಜಾತಿ ಹುಲ್ಲುಗಳನ್ನ ನಾನು ಯಾವುದು ಹಾಕೋದಿಲ್ಲ. ನಾವು ಹಸುಗಳನ್ನ ಕಟ್ಟಿನೇ ಸಾಕೋದು. ಬೆಳಿಗ್ಗೆ 7 ಗಂಟೆ ಹೀಗೆ ಕಟ್ಟಿದ್ರೆ ಪುನಃ ಒಂದು 11 ಗಂಟೆ ಹೋಗಿ ನೀರು ಕುಡಿಸಿ ಅದ್ರಲ್ಲಿ ಬದಲು ಮಾಡಿ ಪುನಃ ಬೇರೆ ಜಾಗದಲ್ಲಿ ಕಟ್ಟಿ ಪುನಃ ಸಂಜೆ ಹೊಡ್ಕೊಂಡು ಇದೇ ತರ ರೊಟೀನ್ ಮಾಡೋದು. ಮತ್ತೆ ಒಣಹುಲ್ಲು ಅಂದ್ರೆ ಗದ್ದೆ ನಡೆಸೋದಿಲ್ಲ, ಹಾಗಾಗಿ ವರ್ಷಕ್ಕೊಂದು 200-300 ಕತ್ತೆ ಒಣಹುಲ್ಲು ತಗೊಳ್ತೀನಿ. ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನಂದು ಈಗ ಇರೋ ಹಸುಗಳಲ್ಲಿ ಎಲ್ಲ ಕ್ರಾಸ್ ಬ್ರೀಡ್ ಆಗಿರೋದ್ರಿಂದ 5 ಲೀಟರ್ ಯಾವ್ದು ಹಾಲು ಕೊಡೋ ಪರ್ ಡೇ 12 ಲೀಟರ್ಸ್ 13 ಲೀಟರ್ಸ್ ಅಷ್ಟು ಹಾಲು ಕೊಡುವಂತ ಹಸುಗಳು ಇದೆ. ಮೇಯಿಸ್ಲಿಕ್ಕೆ ಜಾಗನೂ ಇದೆ ಅಲ್ವಾ? ಹೌದು, ಮೇಯಿಸ್ಲಿಕ್ಕೆ ಈಗ ನಮ್ದೇ ಗದ್ದೆ ಇದೆ, ಮತ್ತೆ ಅದೇ ನಮ್ಮ ನೇಬರ್ಸ್ ಎಲ್ಲ ಗದ್ದೆ ಇದೆ, ಹಾಗಾಗಿ ಮೇಯಿಸ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಗದ್ದೆ ಎಲ್ಲ ಕಟ್ಟಿನೇ ಮೇಯಿಸ್ತೀವಿ. ಹಸು ಸಾಕಾಣಿಕೆ ಕೃಷಿಕರಿಗೆ ಒಳ್ಳೇದೆ, ಕಳೆ ಹುಲ್ಲು ಮೇವಾಗಿ ಪರಿಣಮಿಸುತ್ತೆ, ಹಾಗೆ ಸಗಣಿನೂ ಗೊಬ್ಬರವಾಗಿ ಉಪಯೋಗಕ್ಕೆ ಬರುತ್ತೆ. ಹಾಲಿನ ಮಾರಾಟದ ಬಗ್ಗೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಮ್ಮ ನೇಬರ್ಸ್ ಇಲ್ಲಿ ಲೋಕಲ್ ನೇಬರ್ಸ್ ಅಲ್ಲಿ ಒಂದು ಸ್ವಲ್ಪ ಹೋಗುತ್ತೆ, ಒಂದು 15 ಲೀಟರ್ಸ್ ಅದನ್ಗ. ಇನ್ನು ಮಿಕ್ಕಿದ್ದು ಮಡಿಕೇರಿಯಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಕೊಡ್ತೀನಿ, ಅಲ್ಲಿ ಖಾಲಿ ಆಗುತ್ತೆ. ನನಗೆ ಮಾರ್ಕೆಟಿಂಗ್ ದೇವ್ರದಿಂದ ದೊಡ್ಡ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ. ಎಷ್ಟೋ ಜನ ಮಾತಾಡೋದಿದೆ, ಸಾಕ್ಲಿಕ್ಕೆ ಜನ ಇಲ್ಲ, ಮೇಯಿಸ್ಲಿಕ್ಕೆ ಜಾಗ ಇಲ್ಲ, ಹಾಗೆ ಹೀಗಂತ ಮನೇಲಿ ಜನ ಇದ್ರೂ ಈ ಒಂದು ನೆಪವನ್ನ ಹೇಳೋದಿದೆ, ಮತ್ತೆ ಏನೇನೋ ಕಾರಣಗಳಿಂದ ಅದು ಸಾಧ್ಯನೂ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ನೀವು ಒಟ್ಟಾರೆ ಪ್ರತಿನಿತ್ಯ ಎಷ್ಟು ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತೀರಿ, ನಿಮ್ಮ ಸಹಭಾಗಿತ್ವ ಹೇಗಿದೆ? ಈ ಕೆಲವೊಂದು ಸರಿ ಜನ ಬರಲಿಲ್ಲ ಅಂದ್ರೆ ನೀವು ಕೊಟ್ಟಿಗೆಯನ್ನ ಶುಚಿ ಮಾಡಬೇಕು, ಹಾಲನ್ನು ಕರಿಬೇಕು, ಹಾಲನ್ನು ಮಾರಾಟ ಮಾಡಬೇಕು, ಇದಕ್ಕೆಲ್ಲದಕ್ಕೂ ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೇದು ಅಲ್ವಾ? ಅದು ಹೌದು, ನಾನು ಒಪ್ತೀನಿ. ಆದ್ರೆ ನನ್ನ ಮಿಲ್ಕಿಂಗ್ ಪ್ರೊಸೆಸ್ ಇದಕ್ಕೆ ನಾನು ಯಾವ ಲೇಬರು ನಾನು ಇಟ್ಕೊಂಡಿಲ್ಲ, ಯಾಕಂದ್ರೆ ಒಬ್ಬ ಲೇಬರ್ ಇಟ್ಕೊಂಡ್ರು ನಾನು ಹೋಗಿ ಅವನು ಏನ್ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ ನೋಡ್ಕೋಬೇಕು. ಆ ಪ್ರೊಸೆಸ್ ಇಂದ ಬೇರೆ ತೋಟ ಕೆಲ್ಸಕ್ಕೆ ಇದಕ್ಕೆಲ್ಲ ನಾನು ಲೇಬರ್ ಇದ್ ಮಾಡ್ತೀನಿ, ಆದ್ರೆ ನನ್ನ ಡೈರಿ ಇದಕ್ಕೆ ನಾನು ಯಾವ ಲೇಬರು ಇನ್ಕ್ಲೂಡ್ ಮಾಡಲ್ಲ, ನಾನೇ ಮಾಡ್ತೀನಿ. ಬೆಳಿಗ್ಗೆ ಯಾವಾಗ್ಲೂ 4 o'clock ಎದ್ದು ಮಿಷಿನ್ ಅಲ್ಲೇ ಮಿಲ್ಕಿಂಗ್ ಮಾಡಿ ಆಮೇಲೆ ತಗೊಂಡೋಗಿ ಕೊಡ್ತೀನಿ. 600-700 ರೂಪಾಯಿ ಕಡಿಮೆ ಯಾರು ಬರೋದಿಲ್ಲ. ಸಂಬಳ ಮೇಜರ್ ಪ್ರಾಬ್ಲಮ್ ಅಲ್ಲ, ಆದ್ರೆ ನನ್ನ ಉದ್ದೇಶ ಏನಂದ್ರೆ ಲೇಬರ್ ಇಟ್ರೆ ಬೇರೆ ಯಾವ್ದಾದ್ರು ಇದಾದ್ರೆ ನೀನು ಈ ಕೆಲಸ ಮಾಡು ಅಂತ ಹೋಗಿ ಅವನಿಗೆ ಹೇಳಿ ಬಂದು ಕೂರ್ಬಹುದು. ಆದ್ರೆ ಡೈರಿಯಲ್ಲಿ ಆತರ ಆಗೋದಿಲ್ಲ, ನಾವು ಇದ್ರೆ ಮಾತ್ರ ಅಲ್ಲಿ ಡೈರಿ ನಡೆಸಬಹುದು ಹೊರತು ಒಬ್ಬ ಲೇಬರ್ನ ಬಿಟ್ಟು ನೀನು ಹೋಗಿ ಹಾಲು ಕರೆದು ಬಾ ಸಗಣಿ ತೆಗೆದು ಬಾ ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಡೈರಿ ಪ್ರೊಸೆಸ್ ಅಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ, ಸಗಣಿ ತೆಗೆಯೋದು, ಹಾಲು ಕರೆಯೋದು, ಹಾಲು ಕೊಡೋದು, ಲೇಬರ್ಸ್ ಇಂದ ಸಹಾಯ ಇಲ್ಲದೆ ಆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನೀವೇ ಸ್ವತಃ ಭಾಗಿಯಾಗೋದ್ರಿಂದ ಎಷ್ಟೊಂದು ಅನುಕೂಲ ಆಗ್ತದೆ, ಮತ್ತೆ ಚಂದ ಅನ್ಸುತ್ತೆ, ದುಡ್ಡು ಉಳಿತಾಯ ಆಗ್ತದೆ. ನಿಮ್ದೇ ಆದ ಜಾಗ ಇರೋದ್ರಿಂದ ದಿನಕ್ಕೆ 2 ಸಾರಿ ಜಾಗ ಬದಲಾವಣೆ ಮಾಡ್ಕೊಳ್ತೀರಿ, ಹಾಗೆ ಮಧ್ಯದಲ್ಲಿ ನೀರು ಕುಡಿಸ್ತೀರಿ, ಅದನ್ನ ಒಂದ್ ಸಮಯ ನೀವಾಗ್ಲಿಲ್ಲದ್ರೂ ಅಪ್ಪ ಅಮ್ಮನೂ ಕೈ ಜೋಡಿಸ್ತಾರಲ್ವಾ? ಡೆಫಿನೆಟ್ಲಿ ಸರ್, ಅವರೆಲ್ಲರೂ ಸಹಕಾರ ಇದೆ ಇಲ್ಲಿ, ನನ್ನ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಅದೊಂದು ಹೆಲ್ಪಿಂಗ್ ಹ್ಯಾಂಡ್ ಅಂತಾನೆ ಹೇಳ್ಬೋದು ಎಲ್ರದು. ಇಲ್ಲ ಅಂದ್ರೆ ಒಬ್ಬನ ಕೈಲೇ ಎಲ್ಲ ಇಷ್ಟು ಕಷ್ಟ ಆಗುತ್ತೆ, ಹಾಗಾಗಿ ಅವರೆಲ್ಲ ಒಂದು ಸಹಾಯ ಇರೋದ್ರಿಂದ ತುಂಬಾ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದೆ ಸರ್. ಕೊಟ್ಟಿಗೆ ಶುಚಿ ಮಾಡೋದು ಮತ್ತೆ ಹಸುಗಳಿಗೆ ಸ್ನಾನ ಮಾಡಿಸೋದು ಅಥವಾ ಹಸುಗಳ ಶುಚಿ ಮಾಡೋ ಕೆಲಸನು ನಿಮಗೆ ಬರುತ್ತಾ ಅಥವಾ ಅಪ್ಪನೂ ಅದನ್ನು ವಹಿಸ್ಕೊಳ್ತಾರೆ, ಹೇಗೆ? ನಾನ ಹಾಲು ಕೊಟ್ಟು ಬರೋಷ್ಟ ಟೈಮಲ್ಲಿ ಅಪ್ಪ ಅಷ್ಟು 70 ಇಯರ್ಸ್ ಆದ್ರು ಕರುಗಳನ್ನೆಲ್ಲ ತೊಳೆದು ಕರುಗಳನ್ನೆಲ್ಲ ಹೊರಗಡೆ ಕಟ್ಟಿರ್ತಾರೆ, ಆಮೇಲೆ ನಾ ಬಂದು ಹಸುಗಳನ್ನೆಲ್ಲ ತೊಳೆದು ಕೊಟ್ಟಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿ ಬರ್ತೀವಿ. ನಾವು ಲೆಕ್ಕ ಹಾಕಿದ್ರೆ ಸರ್, ವರ್ಷಕ್ಕೆ ನಮಗೆ ಒಂದು ಟ್ರ್ಯಾಕ್ಟರ್ ಲೆಕ್ಕ ಹಾಕಿದ್ರೆ 4-5 ಟ್ರ್ಯಾಕ್ಟರ್ ಅಷ್ಟು ಸಗಣಿ ಸಿಗ್ತದೆ. ಸುಮಾರು ಜನ ಕೇಳ್ತಾರೆ ಸಗಣಿ ನೀವು ಕೊಡ್ತೀರಾ ಹೇಗೆ ಅಂತ ಹೇಳಿ, ಅಂತ ನಾವು ಯಾರಿಗೂ ಸಗಣಿ ಕೊಡೋದಿಲ್ಲ, ನಮ್ದೇ ತೋಟಕ್ಕೆ ವರ್ಷ ವರ್ಷ ಸಗಣಿ ಹಾಕ್ತೀವಿ. ಕಂಪನಿ ಗೊಬ್ಬರ ಅಲ್ಲದೆ ಸಮೇತ ಸಗಣಿ ಗೊಬ್ಬರ ತೋಟಕ್ಕೆ ಹಾಕ್ತೀವಿ. ಎಷ್ಟೋ ಜನ ಮಾತಾಡೋದಿದೆ, ಹೋಲಿಕೆ ಮಾಡಿ ನೋಡಿದ್ರೆ ಕೃಷಿ ಒಳ್ಳೆ ದುಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡು ಹೇಳೋದಿದೆ. 10, 15, 20, 50 ಎಕರೆ ಇದ್ದವ್ರು ಸಹ ತಮ್ಮ ಮಕ್ಕಳನ್ನ ಯಾವ್ದೋ ಒಂದು ಉದ್ಯೋಗಕ್ಕೆ ಹೋಗ್ಲಿ ಅಂತ ಆಸೆ ಪಡ್ತಾರೆ. ಹೋಗಿ ಅವರು 16 ವರ್ಷಗಳ ಆದ ಬಳಿಕ ಅಥವಾ ಇನ್ನೂ ಹೆಚ್ಚಿನ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಳಿಕ ಊರಿಗೆ ಮರಳೋದಿದೆ. ಏನಂತೀರಿ, ಹೇಗೆ ಹೋಲಿಕೆ ಮಾಡಿ ನೋಡ್ತೀರಿ? ಆದಾಯದ ದೃಷ್ಟಿ ಮತ್ತು ಇತರೆ ಅನುಕೂಲಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಪೇಟೆಯ ಉದ್ಯೋಗ ಅಥವಾ ಸರ್ಕಾರಿ ಖಾಸಗಿ ನೌಕರಿಗಳು, ಅಲ್ಲಿಯ ಗಳಿಕೆ ಮತ್ತು ಕೃಷಿಯಲ್ಲಿರುವ ಇತಿಮಿತಿಗಳು, ಅವಕಾಶಗಳು, ಇದನ್ನೆಲ್ಲ ಹೇಗೆ ಅರ್ಥೈಸ್ಕೊಳ್ತೀರಿ? ಸರ್, ಇದೊಂದು ಒಳ್ಳೆ ಪ್ರಶ್ನೆ. ನಾನೀಗ ಊರ್ನ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ 2.5 ಲಕ್ಷ ಸಂಬಳ ಇರೋವನ್ನ ಬಂದು ಕೃಷಿ ಮಾಡು ಅಂತ ಹೇಳಿದ್ರೆ ಅದು ತಪ್ಪು ಅಂತಲ್ಲ, ಅವರಿಗೆ ಒಂದು ಆಸಕ್ತಿ ಇರೋದಿಲ್ಲ. ಈಗ ಅವರಿಗೆ ಒಂದು ಡಿಟರ್ಮಿನೇಷನ್ ಇದ್ರೆ ಮಾತ್ರ ಆಗೋದು. ಪುನಃ ಬಂದು ನೀನು 2.5 ಲಕ್ಷ ಸಂಬಳ ಬಿಟ್ಟು ಬಂದು ಇಲ್ಲಿ ಕೃಷಿ ಮಾಡು ಅಂದ್ರೆ ನನ್ನ ಲೆಕ್ಕದಲ್ಲಿ 90% ಜನ ಒಪ್ಪೋದಿಲ್ಲ. ಆದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನನಗೆ ಆ ಆಸಕ್ತಿ ಇರಲಿಲ್ಲ, ನನಗೆ ಅಲ್ಲಿ ಹೋಗಿ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡಬೇಕು ಆ ಇದು ನನಗೆ ಇರಲೇ ಇಲ್ಲ. ನನಗೆ ಅವತ್ತಿಂದನು ನಾನು ವಾಪಸ್ ಬಂದು ನನ್ನ ಫಾರ್ಮ್ ನೋಡ್ಕೋಬೇಕು ಅಂತಾನೆ ನನಗೆ ಆಸಕ್ತಿ ಇತ್ತು, ಹೊರತು ನನಗೆ ಅಲ್ಲಿ ಹೋಗಿ 1.5 ಲಕ್ಷ ಸಂಬಳ ಬೇಕು ಇಲ್ಲ 2 ಲಕ್ಷ ಸಂಬಳ, ನನಗೆ ಅಷ್ಟು ಆಸಕ್ತಿನೇ ಇರಲಿಲ್ಲ. ನನಗೆ ವಾಪಸ್ ಬರಬೇಕು ಅಂತಾನೆ ಇದ್ದಿದ್ದು. ಅಮ್ಮನೊಂದು ಫೋರ್ಸಿಗೆ ಮಾತ್ರ ನಾನು ಅಲ್ಲೇ ಹೋಗಿ 5-6 ವರ್ಷ ಕೆಲಸ. ಕಾಫಿಲಿ ರೋಬಸ್ಟಾ, ಡಾರ್ಫ್ ರೋಬಸ್ಟಾ ಅಥವಾ ಅರೇಬಿಕಾ, ಕಾಲ್ಮೆಂಟ್ಸ್, ಈ ತರ ತೋಟದಲ್ಲಿ ಏನೇನು ಬೆಳೆಗಳಿದ್ವೆ ಹೇಳಿ. ರೋಬಸ್ಟನು ಇದೆ, ಈಗ ಅಷ್ಟೇ ಇದೆ. ಮತ್ತೆ ಈಗ ಕೆಲಸದವರು ಎಷ್ಟೇ ಜನ ಇದ್ರು ಸರ್, ಅವ್ರನ್ನೇ ಮಾಡಿ ಅಂತ ಬಿಟ್ಟರೆ ಆಗೋದಿಲ್ಲ. ಕೃಷಿಯಲ್ಲಿ ತೊಡಸ್ಕೊಳ್ಬೇಕು ಅವ್ರ ಜೊತೆನೆ. ನಾವು ತೊಡಸ್ಕೊಂಡ್ರೆ ಮಾತ್ರ ನಮಗೆ ಗೊತ್ತಿರ್ತದೆ ಕೆಲಸ ಹೇಗೆ ಮಾಡೋದು ಅಂತ. ಆಗ ನಮಗೇನಂದ್ರೆ ನಾವು ಮಾಡಲಿಕ್ಕೂ ಗೊತ್ತಿರ್ತದೆ, ಈ ಲೇಬರ್ಸ್ಗಳನ್ನ ಮಾಡಿಸ್ಲಿಕ್ಕೂ ಗೊತ್ತಿರ್ತದೆ. ಅದು ನನ್ನ ಒಂದು ಒಪಿನಿಯನ್ ಅಂತ ಅನಿಸ್ಬೋದು ಸರ್. ನಿಜ ಕಾಫಿ ಅಪ್ಪ ಬೆಳೆಸಿದ್ದ, ತಾತ ಬೆಳೆಸಿದ್ದ ಹೇಗೆ? ಇಲ್ಲ ಸರ್, ಎಲ್ಲ ಅಪ್ಪ ಅಮ್ಮ ಮಾತ್ರ ಮಾಡಿದ್ದು. ಅಮ್ಮ ಮದುವೆ ಆಗಿ ಬಂದಾಗ ನಮಗೆ ಇಲ್ಲಿ ಪಾರ್ಟಿಷನ್ ಆದ್ಮೇಲೆ ಏನೂ ಇರಲಿಲ್ಲ, ಎಲ್ಲ ಕಾಡೇ ಇತ್ತು. ಇಡೀ ಒಂದೊಂದು ವರ್ಷಕ್ಕೆ ಸ್ವಲ್ಪ ಸ್ವಲ್ಪನೇ ಜಾಗ ಕಾಡು ಕಡ್ದು ಅವರಿಬ್ರೆ ಕಾಡು ಕಡ್ದು ಕಾಫಿ ಗಿಡ ನೆಟ್ಟು ಕಾಫಿ ಕುಯ್ತಾ ಇದ್ದೀವಿ ಸರ್. ಈಗ ತೋಟದ ಅಭಿವೃದ್ಧಿಯಲ್ಲಿ ನಿಮ್ಮ ತಂದೆ ಅಪ್ಪಯ್ಯ ಹಾಗೆ ನಿಮ್ಮ ತಾಯಿ ಗಿರಿಜಾ ಅವರು ಶ್ರಮ ಪಟ್ಟಿದ್ದಾರೆ, ಕಾಳಜಿ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಂಡು ನಿಮ್ಮ ಮಾತುಗಳಿಂದ ನಾವು ಕೇಳಲ್ಪಡ್ತಾ ಇದ್ದೀವಿ. ಕೇವಲ 4-5 ಕಿಲೋಮೀಟರ್ ದೂರ ಇರುವ ಮಡಿಕೇರಿಗೆ ಹೋಗಿ ಅಲ್ಲಿ ವಾಸ ಇದ್ಕೊಂಡು ಈ ತೋಟವನ್ನು ನೋಡ್ಕೊಳ್ಬಹುದಾಗಿತ್ತು, ಅಥವಾ ಇರಲಿ ಅಂತ ಅನ್ಕೊಂಡು ಪೇಟೆ ವಾತಾವರಣದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಹೋಗ್ಬೋದಾಯ್ತು. ಆದ್ರೆ ಕಾಟಿಕೆರೆ ಗ್ರಾಮದಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ತೋಟದ ಕೆಲಸಗಳನ್ನ ನಿಭಾಯಿಸಿಕೊಂಡು ಒಂಥರ ಅರ್ಥಪೂರ್ಣವಾಗಿ ಸಾಕ್ತಿರೋದನ್ನ ನಾವು ಕಂಡ್ವಿ. ಇಲ್ಲೆಲ್ಲ ಅರಬಿಕಾ ರೋಬಸ್ಟಾ ಯಾವುದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಿ ಸರ್? ಎರಡೂ ಬರ್ತದೆ, ಯಾವುದು ಬರಲ್ಲ ಅಂತ ಇಲ್ಲ ಸರ್. ಅರಬಿಕಾ ಸ್ವಲ್ಪ ಕಡಿಮೆ, ಏನಂದ್ರೆ ಈಗ ನಮ್ಮ ಈ ಪ್ರಮಾಣದಲ್ಲಿ ಮಳೆಯ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಈಗ ಆಲ್ಮೋಸ್ಟ್ 150-160 inches ಮಳೆ ಆಗುತ್ತೆ ವರ್ಷಕ್ಕೆ ಮಿನಿಮಮ್ ನಾನು ಹೇಳೋದು. ಅದೊಂದು ಪ್ರಾಬ್ಲಮ್ ನಿಂದ ಅರಬಿಕಾ ಕೊಳೆ ರೋಗ ಸ್ವಲ್ಪ ಜಾಸ್ತಿ ಇರ್ತದೆ, ಹಾಗಾಗಿ ಸ್ಪ್ರೇ ಮಾಡಿದ್ರು ಸಮೇತ ಅಷ್ಟು ಉಳಿಯೋದಿಲ್ಲ. ಹಾಗಾಗಿ ಅರಬಿಕಾ ಸ್ವಲ್ಪ ರೋಬೆಸ್ಟಾ ಒಳ್ಳೆ ಇಲ್ಲಿ ಇರ್ತದೆ, ಅದರಲ್ಲಿ ಏನಿಲ್ಲ. ಅದಕ್ಕೆ ನಾವು ಸ್ಪ್ರೇ ಎಲ್ಲ ಎಂತದ್ದು ಇಲ್ಲ, ಡ್ರಾಪಿಂಗ್ಸ್ ಅದೊಂದು ಟೈಮಲ್ಲಿ ಇದು ಮಾಮೂಲಿ ಇರೋದು. ಅದು ಈಗ ನಾವು ಮೇಂಟೈನ್ ಮಾಡಿರೋ ಪ್ರಕಾರ ಒಳ್ಳೆ ಇಲ್ ಇರ್ತದೆ ಸರ್. ಇಯರ್ಲಿ ಇರ್ಲಿ ಒಕೇಶನಲಿ ಒಂದೊಂದು ಇಯರ್ ಫ್ಲಕ್ಚುಯೇಷನ್ಸ್ ಓಕೆ ನಾನು ಒಪ್ಕೋತೀನಿ, ಆದ್ರೂ ಒಂದು ಆವರೇಜ್ ಕ್ರಾಪ್ ನಮಗೆ ಸಿಗ್ತಾ ಇದೆ. ಯಾಕಂದ್ರೆ ತೋಟ ಮೇಂಟೆನೆನ್ಸ್ ನಾವು ಹಾಗೆ ನಾವು ತೋಟನ ಹಿಂದೆ ನಾವು ಬಿಡ್ಲಿಲ್ಲ. ಆ ಟೈಮಿಗೆ A to Z ಏನೇನ್ ಕೆಲಸ ಆಗಬೇಕು ಪ್ರತಿಯೊಂದು ನಾವು ಪಾಲಿಸ್ಕೊಂಡು ಹೋಗ್ತಾ ಇದೀವಿ. ಹಾಗೆ ನಾನು ಹೇಳ್ದಾಗೆ ಈಗ ಕಾಫಿನ ಕುಯ್ದು ಪೂರ್ತಿ ಆಗೋ ತನಕ ನಾವು ಕೆಲವು ಜಾಗದಲ್ಲಿ ಅವರು ವಾಟರ್ ಸೋರ್ಸ್ ಇದ್ರು ಸಮೇತ ಮಳೆಗೆ ವೇಟ್ ಮಾಡ್ತಾರೆ. ಇದೆಲ್ಲ ಇದೆ. ಆದ್ರೆ ನಾವು ಎಂತ ಮಾಡ್ತೀವಿ ಅಂದ್ರೆ ಇಷ್ಟು ವರ್ಷದಿಂದ ನಾವು ಹಾಗೆ ಮಾಡ್ಕೊ ಬಂದಿರೋದು. ಇನ್ನೂ ಒಂದು ಸ್ವಲ್ಪ ಕಾಫಿ ಕುಯ್ಲಿಕ್ಕೆ ಬಾಕಿ ಇದೆ ಅಂತ ಹೇಳ್ಬೇಕಾರೆ ಪೈಪ್ ಲೈನ್ ಸೆಟ್ ಮಾಡ್ತೀವಿ. ನಾವು ತೋಟದಲ್ಲಿ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಸಮೇತ ಮಾಡಿದೀವಿ. ಅಂದ್ರೆ ಇರಿಗೇಷನ್ ಫೆಸಿಲಿಟಿ ಸುಲೋ ಈಸಿ ಆಗ್ಲಿ ಅಂತ ಹೇಳಿ ಅಂತ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಮಾಡಿದೀವಿ. ಹಾಗಾಗಿ ಒಂದ್ ಸೈಡ್ ಇಂದ ಅವಾಗ ಸ್ಪ್ರಿಂಕ್ಲರ್ ಆಗ್ತಾ ಇರ್ತದೆ, ನಾವು ಮಳೆಗೆ ವೇಟ್ ಮಾಡೋದೇ ಇಲ್ಲ, ಸ್ಪ್ರಿಂಕ್ಲರ್ ಆಗ್ತಾ ಇರ್ತದೆ. ಇನ್ನೊಂದ್ ಸೈಡ್ ಇನ್ನೊಂದ್ ಸ್ವಲ್ಪ ನೀರ್ತದೆ ಕಾಫಿ ಕುಯ್ಲಿಕ್ಕೆ, ಆಗ ನಾವು ಕುಯ್ತಾ ಇರ್ತೀವಿ. ಹಾಗಾಗಿ ನಾವು ಇರಿಗೇಷನ್ ಬೇಗನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಮಳೆಗೆ ನಾವು ವೇಟ್ ಮಾಡೋದೇ ಇಲ್ಲ ಇಮಿಡಿಯೇಟ್. ಹಾಗೆ ಇನ್ನೊಂದು 30-35 days ಅಲ್ಲಿ ನಮಗೆ ಮಳೆ ಸಿಗ್ಲಿಲ್ಲ ಅಂದ್ರೆ ನಾವು ಪುನಃ ಬ್ಯಾಕಿಂಗು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಕೆಲವು ಟೈಮಲ್ಲಿ 3 ಸಲ ನೀರ್ ಹಾರಿಸಿದ್ದು ಉಂಟು, ಇಲ್ಲ ಅಂತ ಇಲ್ಲ. ಆದ್ರೆ ರೇರ್, ಯಾವಾಗಾದ್ರೂ ಒಂದೊಂದ್ ಇಯರ್, ಎವ್ರಿ ಇಯರ್ ಅಂತಲ್ಲ, ಯಾವಾಗಾದ್ರೂ ಒಂದೊಂದ್ ಇಯರ್. ಹಾಗಾಗಿ ನಾವು ಬ್ಯಾಕಿಂಗ್ ಎಲ್ಲ ನಾವು ಮಳೆಗೆಲ್ಲ ಯಾವ್ದಕ್ಕೂ ನಾವು ವೇಟ್ ಮಾಡೋದಿಲ್ಲ ಮಳೆಗೆಲ್ಲ. ಮತ್ತೆ ಮೋಟರ್ ಅಷ್ಟೇ, ಕರೆಂಟ್ ಮೋಟರ್ ಅಲ್ಲ ಡೀಸೆಲ್ ಮೋಟರ್. ಯಾಕಂದ್ರೆ ಕರೆಂಟ್ ಮೋಟರ್ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಕರೆಂಟ್ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ನಮ್ದು ಈ ಶಿಫ್ಟ್ಗಳು ಬೇಗ ಕವರ್ ಆಗೋದಿಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್. ಅಷ್ಟೇ, ಡೀಸೆಲ್ಗಿಂತ ಎಕ್ಸ್ಪೆನ್ಸ್ ಕಡಿಮೆ ಕರೆಂಟ್ ಅಲ್ಲಿ, ಆದ್ರೆ ಕೆಲಸ ಆನ್ ಟೈಮ್ ಆಗೋದಿಲ್ಲ. ಹಾಗಾಗಿ ಡೀಸೆಲ್ ಮೋಟ್ರೇ ನಾನು ರನ್ ಮಾಡ್ತಾ ಇರೋದು. ಜಲವಾಹಿನಿಯಿಂದ ಚೆಕ್ ಡ್ಯಾಮ್ ಸಮೇತ ಮಾಡಿಕೊಟ್ಟಿದ್ದಾರೆ, ಸುಮಾರು ವರ್ಷ ಆಯಿತು. ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ, ಚೆಕ್ ಡ್ಯಾಮಿಂದಲೇ ಯೂಸ್ ಮಾಡಿಕೊಂಡು ಇರಿಗೇಷನ್ ಎಲ್ಲ ಮಾಡ್ತೀವಿ ನಾವು. ನೀರಿಗೆ ಅಂತನೂ ಸಮಸ್ಯೆ ಇಲ್ಲ? ನೀರಿಗೆ ಸಮಸ್ಯೆ ಇಲ್ಲ, ನಮ್ದು ಕೆರೆ ಇದೆ. ಆದರೂ ನಾವು ಕೆರೆಗೆ ಕೆರೆಯಲ್ಲಿರೋ ನೀರು ನಮಗೆ ಸಫಿಷಿಯಂಟ್ ಆಗೋದಿಲ್ಲ. ಹಾಗಾಗಿ ನಾವು ಈಗ ಹೊಳೆ ನೀರೇ ನಾವು ಚೆಕ್ ಡ್ಯಾಮ್ ಥ್ರೂ ನಾವು ಇರಿಗೇಷನ್ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ನೀರನ್ನು ಯಾವಾಗ ಕೊಡ್ತೀರಿ ರೋಬಸ್ಟಾ ಕಾಫಿಗೆ? ಸಾಧಾರಣ ಡಿಸೆಂಬರ್ ಇಂದ ನಾವು ಕಾಫಿ ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. December 10 ಇಂದನೇ ನಮ್ದು ಹಣ್ಣಾಗಿ ಸ್ಟಾರ್ಟ್ ಆಗ್ತಿದೆ. ಆಲ್ಮೋಸ್ಟ್ ಒಂದು 30-40% ಹಣ್ಣಾಗ್ತಾ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹಾಗಾಗಿ ಆವಾಗಲಿಂದ ಕಾಫಿ ಪಿಕ್ಕಿಂಗ್ ಸ್ಟಾರ್ಟ್ ಆಗೋದ್ರಿಂದ ಆ ಟೈಮಲ್ಲಿ ಮಳೆ ಇಳೆ ಏನು ಸಿಗದಿದ್ರೆ ಕಾಫಿ ಪಿಕ್ಕಿಂಗ್ಸ್ ಬೇಗ ಆಗ್ತದೆ, ಮಳೆ ಇದ್ರೆ ಡ್ರೈಯಿಂಗ್ ಲೇಟ್ ಆಗ್ತದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗೋದೇ ಹೊರತು. ಇಲ್ಲಾಂದ್ರೆ ನಾವು ಮ್ಯಾಕ್ಸಿಮಮ್ ಒಂದು February end ಇಂದ ನಾವು ಸ್ಟಾರ್ಟ್ ಮಾಡ್ಬಿಡ್ತೀವಿ ಇರಿಗೇಷನ್ ಸರ್. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಮಾರ್ಪಾಡುಗಳನ್ನು ಮಾಡ್ಕೊಂತ ಹೋದರೆ, ಹಾಗೆ ಕೆಲಸಗಳ ಹಿಡಿತದಲ್ಲಿ ನೀವು ಜೀವನ ಮಾಡ್ತಾ ಹೋದರೆ ಅನುಕೂಲ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಬೇರೆಯವರು ನೀರು ಸಿಂಪರಣೆ ಮಾಡೋದು, ನಿಮ್ಮದಕ್ಕೂ ಏನು ವ್ಯತ್ಯಾಸ ಕಾಣ್ತದೆ ರೀ? ಅದೇ ಈಗ ನಮ್ದೇ ಮೋಟರ್ ಇರೋದಕ್ಕಿಂತ ಮೊದಲು ನಾವು ಬಾಡಿಗೆ ಮೋಟರ್ ಹೊಡಿತಾ ಇದ್ವಿ. ಇವಾಗ ಈ ಗಂಟೆ ಲೆಕ್ಕ ಚಾರ್ಜಸ್ ಕೊಡಬೇಕಿತ್ತು. ಆಗ ಏನಂದ್ರೆ ಅರ್ಜೆನ್ಸಿ, ಈಗ 3 ಗಂಟೆ ಸಾಕು, ಇದು ಇಷ್ಟು ದುಡ್ಡು ಆಗ್ಬಿಡ್ತದೆ, ಅಷ್ಟು ದುಡ್ಡು ಆಗ್ಬಿಡ್ತದೆ, ಅವರಿಗೆ ಅಷ್ಟು ಕೊಡಬೇಕು ಎಲ್ಲ ಅಂತ. ಈಗ ನಾವು ಮೊದಲು ಆಮೇಲೆ ನಾವು ಮೋಟರ್ ತೆಗೆದ್ಮೇಲೆ ನಾವು ಬೇರೆ ಕಡೆ ಹೊಡಿತಾ ಇದ್ವಿ 4 ಇಯರ್ಸ್ 5 ಇಯರ್ಸ್ ತನಕ. ಅಪ್ಪ ಅವಾಗ ನಾನಲ್ಲ, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ, ಆಗ ಅಪ್ಪಗೆ ಇಲ್ಲೇ ನಮ್ಮ ಲೋಕಲಲ್ಲೇ ನೇಬರ್ಸ್ಗಳಿಗೆ ಹೊಡೆದು ಕೊಡ್ತಾ ಇದ್ರು. ಆಮೇಲೆ ಸ್ಟಾಪ್ ಮಾಡಿದ್ವಿ ನಾವು ಬೇಡ ಅಂತ, ಈ ಲೇಬರ್ ಇದರಿಂದ ಬೇಡ. ಈಗ ನಾವು ನಮ್ದೇ ಮೋಟರ್ ಆಗಿರೋದ್ರಿಂದ ನಾವು ಎಷ್ಟೊತ್ತಿಗೆ ಬೇಕಾದ್ರೆ ಆನ್ ಮಾಡ್ಕೊಂಡು ಹೊಡ್ಕೋಬಹುದು. ಯಾಕಂದ್ರೆ ನಮ್ಮ ಈಗ ತೋಟದಲ್ಲಿ ಅಂಡರ್ಗ್ರೌಂಡ್ ಆಗಿರೋದ್ರಿಂದ ಪೈಪ್ ಲೈನ್ ಎಲ್ಲ ಒಂದೇ ಸಮ ಹಾಕ್ಬಿಡ್ತೀವಿ. 8 ಜೆಟ್ ಒಂದೇ ಸಲ ಹಾಕಿದ್ರೆ ನಾವು ಮಧ್ಯದಲ್ಲಿ ಗೇಟ್ ವಾಲ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಾವು ಕಂಟಿನ್ಯೂಸ್ ಮೋಟರ್ ಆಫೇ ಮಾಡೋದಿಲ್ಲ. ಐದೈದು ನಾವು ಈಗ ಫಸ್ಟ್ ರೌಂಡ್ ಹೊಡಿಯೋದಾದ್ರು ಅಷ್ಟೇ, ಬ್ಯಾಕಿಂಗ್ ಹೊಡಿಯೋದಾದ್ರು ಅಷ್ಟೇ, ಮಿನಿಮಮ್ 5 ಅವರ್ಸ್ ನಾವು ವಾಟರಿಂಗ್ ಮಾಡಿ ಇರಿಗೇಷನ್ ಮಾಡೇ ಮಾಡ್ತೀವಿ ಸರ್. ಕಾಫಿಯಲ್ಲಿ ಪಲ್ಪ್ ಮಾಡ್ತೀರಾ, ಉಂಡೆ ಕಾಫಿಯನ್ನೇ ಮಾರಾಟ ಮಾಡ್ತೀರಾ, ಹೇಗೆ? ಪಲ್ಪಿಂಗ್ ಇಲ್ಲ ಸರ್, ನಾವು ಉಂಡೆ ಕಾಫಿನೇ ಡ್ರೈ ಮಾಡಿ ಮಾರಾಟ ಮಾಡ್ತೀವಿ. ಕೆಲವರ ಕಡೆ ಬೇಳೆ ಕಾಫಿನೇ ಲಾಭದಾಯಕ ಮತ್ತು ಪ್ರಯೋಜನಕಾರಿ ಅನ್ನೋ ಥರ ಹೇಳೋದಿದೆ. ಮುಂದಿನ ದಿನಗಳಲ್ಲಿ ನೀವು ಗಮನಿಸ್ತಾ ಏನೇನು ಮಾರ್ಪಾಡುಗಳನ್ನು ಮಾಡಿಕೊಂಡು ಹೋಗಬೇಕು ಹೋಗ್ತೀರಿ. ಕಾಫಿ, ಕಿತ್ತಳೆ, ಅಡಿಕೆ, ಕಾಳುಮೆಣಸು ಒಟ್ಟೊಟ್ಟಿಗಿದೆಯಾ ಅಥವಾ ಬೇರೆ ಬೇರೆ ಪ್ಲಾಟ್ನಲ್ಲಿ ಇಟ್ಕೊಂಡಿದ್ದಾರೆ, ಹೇಗೆ? ಇಲ್ಲ ಸರ್, ಬೇರೆ ಬೇರೆ ಪ್ಲಾಟ್ ಇಲ್ಲ, ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಅಲ್ಲೇ ಇದೆ. ಕಿತ್ತಳೆ ಸುಮಾರು ನೋಡಿದೆ, ಮೊದಲೆಲ್ಲ ನಾವು ತೋಟ ಕೊಡ್ತಾ ಇದ್ವಿ ಅವರಿಗೆ. ಈಗ ಅದೇ ಈ ಫಸ್ಟ್ ಆಫ್ ಆಲ್ ಕಿತ್ತಳೆಗೆ ನಾವು ನೋಡಿದಾಗೆ ಸರ್, ಕಂಪೆನಿ ಗೊಬ್ಬರ ಹಾಕಿದ್ರೆ ಆ ಮರಗಳು ಉಳಿಯೋದಿಲ್ಲ. ಹಾಗಾಗಿ ನಾವು ಈಗ ಸ್ವಲ್ಪ ಸಗಣಿ ಗೊಬ್ಬರನೇ ಹಾಕ್ತಾ ಇದೆ ಗಿಡಗಳು. ಕಿತ್ತಳೆನೂ ಅಷ್ಟೇ, ನಾನು ಈಗ ತೋಟ ಎಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ, ನಾನೇ ಕುಯ್ದು ನಾನು ಲೋಕಲ್ ಮಾರ್ಕೆಟಲ್ಲಿ ನಾನೇ ಸೇಲ್ ಮಾಡ್ತೀನಿ. ಪರ್ ಕೆಜಿ ನಾನು 40 ರುಪೀಸ್ ಇಂದ 50 ರುಪೀಸ್ ತನಕ ನಾನೇ ಸೇಲ್ ಮಾಡ್ತೀನಿ ಸರ್. ಈ ಅಡಿಕೆಗೆ ಸ್ಪ್ರೇ ಹೊಡಿಬೇಕಾದ್ರೆ ಅದಕ್ಕೂ ಸ್ವಲ್ಪ ಸ್ಪ್ರೇ ಹೊಡ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಈ ಸೈಡ್ ಈ ಟೈಮಲ್ಲಿ ಇನ್ನು ಈಗ ಆಗೋ ಹಣ್ಣುಗಳು, ಈಗ ವಿಂಟರ್ ಸೀಸನ್ ಅಲ್ಲಿ ಈ ಬೂಸ್ ಸ್ವಲ್ಪ ಜಾಸ್ತಿ ಇರ್ತದೆ ಸರ್. ಹಾಗಾಗಿ ಆ ಟೈಮಲ್ಲಿ ಕಿತ್ತಳೆಗಳು ಕೊಳೆ ರೋಗ ಬರೋದು ತುಂಬಾ ಚಾನ್ಸಸ್ ಇದೆ. ಹಾಗಾಗಿ ನಾವು ಅಡಿಕೆಗೆ ಸ್ಪ್ರೇ ಹೊಡೆಯುವಾಗ ಸುಮಾರಾಗಿ ಸ್ಪ್ರೇ ಮಾಡ್ಕೊಳ್ತೀವಿ. ಹಾಗೆ ಕಿತ್ತಳೆ ಲೋಕಲ್ ಮಾರ್ಕೆಟಲ್ಲಿ ನನಗೆ ಲಾಭದಾಯಕ ಅನಿಸ್ತದೆ ಸರ್. ಎಷ್ಟು ಮರಗಳಿದಾವೆ ಕಿತ್ತಳೆ? 1,000 ರಿಂದ 2,000 ಮರ ಇದೆ ಸರ್. ನೀವೇ ಮಾರಾಟ ಮಾಡ್ತೀನಿ ಅಂತಂದ್ರೆ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ ಪೃಥ್ವಿ ಅವರೇ? ಪಿಕ್ಕಿಂಗ್ ಮಾಡಿದಾಗ ಗ್ರೂಪ್ ಅಲ್ಲಿ ಹಾಕ್ತೀನಿ, ಅವೈಲೇಬಲ್ ಇದೆ ಅಂತ. ಮನೆಗೆ ಬಂದು ತಗೊಂಡು ಹೋಗ್ತಾರೆ ಸುಮಾರು, ನನ್ನ ಫ್ರೆಂಡ್ಸ್ಗಳೇ ಬಂದು ತಗೊಂಡು ಹೋಗ್ತಾರೆ. ಎಲ್ಲ ಪರಿಚಯದವರು ಬಂದು ತಗೊಂಡು ಹೋದ್ರು ಸಮೇತ ಯಾರು 1 ಕೆಜಿ 2 ಕೆಜಿಗೆ ಯಾರು ಬರಲ್ಲ ಸರ್. ಎಲ್ಲ 5 ಕೆಜಿಸ್ ನನಗೆ ಬೇಕು, 10 ಕೆಜಿಸ್ ಬೇಕು, ಹೀಗೆ ಬಲ್ಕಲ್ಲೇ ತಗೊಂಡು ಹೋಗ್ತಾರೆ. ಯಾರು ಬಂದ್ರು ಕೆಜಿಗೆ ರೇಟ್ ಇದು ಮಾಡೋದ್ರಿಂದ ಯಾರು, ನಾವು ಸ್ವಂತದವರು ನಮಗೆ ಫ್ರೀ ಕೊಡಿ ಆತರ ನನ್ನ ಇಲ್ಲಿ ತನಕ ಯಾರು ಕೇಳಿಲ್ಲ. ಹಾಗಾಗಿ 40 ರಿಂದ 50 ರುಪೀಸ್ ಅಲ್ಲಿ ಸೇಲ್ ಮಾಡ್ತೀನಿ. ಪೀಕ್ ಟೈಮ್ ಅಲ್ಲಿ 70 ರುಪೀಸ್ ತನಕ ಸೇಲ್ ಮಾಡಿದ್ದು ಇದೆ ಸರ್. ಮಿನಿಮಮ್ ಒಂದು ವರ್ಷಕ್ಕೆ ಎಲ್ಲ, ಈಗ ಅಷ್ಟು ಮರ ಹೇಳಿದ್ರೆ ಎಲ್ಲ ಕ್ರಾಪ್ ಬಿಡ್ಲಿಕ್ಕೆ ಆಗ್ಲಿಲ್ಲ. ಮಿನಿಮಮ್ ಒಂದು ವರ್ಷಕ್ಕೆ 40 ರಿಂದ 50 ಕೆಜಿಸ್ ಸೇಲ್ ಮಾಡಿದೀನಿ, 100 ಕೆಜಿಸ್ ತನಕ ಸೇಲ್ ಮಾಡ್ತೀನಿ. ಚೆನ್ನಾಗಿದೆ ನಿಮ್ಮ ಆಸಕ್ತಿ, ಮಾತಾಡ್ತಾ ಹೋದ್ರೆ ಇನ್ನೂ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗ್ತವೆ. ವ್ಯಾಸಂಗ ಮಾಡಿಕೊಂಡು ಬೆಂಗಳೂರಿನ ಉದ್ಯೋಗವನ್ನ ಬಿಟ್ಟು ಹಳ್ಳಿಗೆ ಬಂದಿದ್ದೀರಿ, ಅರ್ಥಪೂರ್ಣವಾಗಿ ಬೇರೆಯವರು ಗಮನಿಸೋ ರೀತಿಯಲ್ಲಿ ನೀವು ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು ಪೃಥ್ವಿ ಅವರೇ, ನಮಸ್ಕಾರ. ಧನ್ಯವಾದಗಳು ಸರ್. ಕೆಳಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಕಾಟಿಕೆರೆಯ ಕುಂಚಟ್ಟಿರ ಪೃಥ್ವಿ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9483-621-606 9483-621-606 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 08272200006. ಸಂಖ್ಯೆ ಮತ್ತೊಮ್ಮೆ 08272200006. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಸುದ್ದಿ ಜೊಂಪೆ ಓದ್ತಾ ಇರುವ ಉಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಆಕಾಶವಾಣಿಯಿಂದ ಇಲ್ಲಿಗೆ ಮುಟ್ಟ ಮೋನೋ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗ್ತಿತ್ತು. ಇದೇ ಅಕ್ಟೋಬರ್ ತಿಂಗಳ 20ರಿಂದ ಒಳ್ಳೆ ಗುಣಮಟ್ಟದ ಪ್ರಸಾರಕ್ಕಾಗಿ ಸ್ಟೀರಿಯೋ ತಂತ್ರಜ್ಞಾನನ ಬಳಸಲಾಗಿತ್ತು. ಕೇಂದ್ರ ಸಹಾಯಕ ಇಂಜಿನಿಯರ್ ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಇಂಜಿನಿಯರಿಂಗ್ ವಿಭಾಗದವು ಒಂದು ವಾರದ ಕಾಲ ಕೆಲಸಗಳನ್ನು ಕೈಗೊಂಡು ಪ್ರಸಾರಕ್ಕೆ ಯಾವುದೇ ತೊಂದರೆ ತಾಪತ್ರೆ ಬರದ ಹಂಗೆ, ಏನೂ ವೆಚ್ಚ ಆಗದಂಗೆ ಕೂಡ ಹೊಸದಾಗಿ ಕನ್ಸೋಲ್ ಅಳವಡಿಸಿ ಪ್ರಸಾರಕ್ಕೆ ಹೊಸತನದ ಕೊಟ್ಟಳು. ಇನ್ನು ಮೇಲೆ ರೇಡಿಯೋ ಕೇಳುವ ಹಾಡುಗಳನ್ನ ಸ್ಟೀರಿಯೋ ರೂಪಲ್ಲಿ ಭಾರಿ ಖುಷಿಯಿಂದ ಆಲಿಸಕ್ಕೆ ಕಾರ್ಯಕ್ರಮದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ವಿಜಯ ಅಂಗಡಿಯವು ಮಾಹಿತಿ ಕೊಟ್ಟಳು. ಜಿಲ್ಲಾಡಳಿತ ಕಡೆಯಿಂದ ಪ್ಯಾಟೆನ ಜಿಲ್ಲಾಧಿಕಾರಿ ಸಭಾವಾಡಿಯಲ್ಲಿ ಇಂದು ರಾಷ್ಟೀಯ ಏಕತಾ ದಿನಾಚರಣೆ ಪ್ರಯುಕ್ತ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು. ರಾಷ್ಟ್ರದ ಐಕ್ಯತೆ, ಸಮಗ್ರತೆ ಮತ್ತು ಭದ್ರತೆ ಕಾಪಾಡಿಕೆ ನಮ್ಮನ್ನು ಅರ್ಪಿಸಿಕೊಳ್ಳುವ ಹಂಗೆ ಮತ್ತು ದೇಶ ಬಾಂಧವರಲ್ಲಿ ಸಂದೇಶನ ಸಾರಲು ಶ್ರಮಿಸುವ ಹಂಗೆ ಪ್ರಜ್ಞಾಪೂರ್ವಕವಾಗಿ ಪ್ರತಿಜ್ಞೆ ಮಾಡಲಾಯಿತು. ರಾಷ್ಟ್ರದ ಶುರುವಿನ ಗೃಹಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದು ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟೀಯ ಏಕೀಕರಣದ ಸ್ಫೂರ್ತಿ ಕಾಪಾಡಿಕೊಳ್ಳಕ್ಕೆ ರಾಷ್ಟ್ರದ ಆಂತರಿಕ ಭದ್ರತೆನ ಖಾತ್ರಿಪಡಿಸಿಕೆ ತಮ್ಮದೇ ಆದ ಕೊಡುಗೆ ನೀಡುವ ಹಂಗೆ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಲ್ ಬ್ಯಾರೆ ಬ್ಯಾರೆ ಇಲಾಖೆ ಅಧಿಕಾರಿಗ ಮತ್ತು ಸಿಬ್ಬಂದಿಗ ಹಾಜರಿದ್ದರು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಮಾಜಿ ಸೈನಿಕರಿಂದ ಅರ್ಜಿನ ಕರೆದೊಳೋ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಲ್ಲರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋಕು 15 ವರ್ಷ ಸೇವೆ ಸಲ್ಲಿಸಿ ಸ್ಪೆಷಲ್ ಸರ್ಟಿಫಿಕೇಟ್ ಹೊಂದಿದ್ದ ಮಾಜಿ ಸೈನಿಕರು ಅರ್ಜಿನ ಸಲ್ಲಿಸಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಂಟಿ ನಿರ್ದೇಶಕ ಕಾರ್ಯಾಲಯ ಸೈನಿಕ ಕಲ್ಯಾಣ ಮಂಗಳೂರು ಇವರನ್ನ ಸಂಪರ್ಕಿಸಕೃತ ಪ್ರಕಟಣೆಗೆ ಗೊತ್ತು ಮಾಡಿಯೋಳೋ. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಅವರ ಸಂಸ್ಮರಣೆನ ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತಲಿ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆ ಹತ್ರ ಹೂಗುಚ್ಚ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದೋ. ಈ ಸಮಯದಲ್ಲಿ ಭಾರತೀಯ ಸೇವಾದಳದ ರೇವತಿಯವು ಮತ್ತು ತಂಡ ಹಂಗೆ ಲಿಟಲ್ ಫ್ಲವರ್ ಶಾಲೆನ ವಿದ್ಯಾರ್ಥಿಗ ಗುಡ್ಡೆಮನೆ ಅಪ್ಪಯ್ಯಗೌಡರ ಕುರಿತು ನಮನ ಗೀತೆ ಹಾಡ್ದು ಅಲ್ಲಿಂದ ಶಾಸಕರು ಕೆಜಿ ಪೊಪ್ಪಯ್ಯ ಅವು ಮಾತಾಡ್ದು ಕೊಡಗಿನ ವೀರ ಪರಂಪರೆಯಲ್ಲಿ ಹುತಾತ್ಮ ಯೋಧ ಸುಬೇದಾರ್ ಅಪ್ಪಯ್ಯಗೌಡರ ಹೆಸರು ಅಜರಾಮರ ಸ್ವಾತಂತ್ರ್ಯ ಸಂಗ್ರಾಮಲ್ಲಿ ಬಲಿದಾನಗೈದ ಅವರ ಕೊಡುಗೆ ಸರಿಸಾಟಿ ಇಲ್ಲೇ ಈ ನಿಟ್ಟಲ್ಲಿ ಇವರನ್ನ ಸ್ಮರಿಸುಕೂತ ಅವು ಹೇಳ್ದು. ಈ ಒತ್ತಲ್ಲಿ ಶಾಸಕರು ಜಿಲ್ಲಾಧಿಕಾರಿಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಜಿಲ್ಲಾ ಪಂಚಾಯತ್ ಸಿಇಒ ಇನ್ನು ಬ್ಯಾರೆ ಬ್ಯಾರೆ ಭಾಗದ ಮುಖ್ಯಪಟ್ಟವು ಹಾಜರಿದ್ದು. ಜಿಲ್ಲಾಡಳಿತ ಕಡೆಯಿಂದ 67ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆನ ನಾಳೆ ಹೊತ್ತಾರೆ 9 ಗಂಟೆಗೆ ಪ್ಯಾಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಪ್ರಾಥಮಿಕ ಪ್ರೌಢಶಿಕ್ಷಣ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ ಅವು, ಜಿಲ್ಲಾಧಿಕಾರಿಗ ಪೊಲೀಸ್ ವರಿಷ್ಠಾಧಿಕಾರಿಗ ಸೇರಿದಂಗೆ ಬ್ಯಾರೆ ಬ್ಯಾರೆ ಭಾಗದ ಮುಖ್ಯಪಟ್ಟವು ಹಾಜರಿದ್ದವೆ. ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಿಂದ ಮತ್ತೆ ರೋಟರಿ ಮಿಸ್ಟ್ರಿ ಹಿಲ್ಸ್ ಲಯನ್ಸ್ ಕ್ಲಬ್ ಇವರ ಕೂಡುಕೂಟಲ್ಲಿ ರಾಷ್ಟೀಯ ವರ್ಣಚಿತ್ರ ಪೈಪೋಟಿನ ಸೆಪ್ಟೆಂಬರ್ 18ರಂದು ಆಯೋಜಿಸಲಾಗಿತ್ತು. ಈ ಪೈಪೋಟಿಲಿ ಭಾಗವಹಿಸಿ ಗೆದ್ದವಕ್ಕೆ ಇನಾಮುನ ನವೆಂಬರ್ 14ರಂದು ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆನ ಚೇತನ ಚಿಲುಮೆ ಸಭಾವಾಡಿಲಿ ನಡೆದಿದೆ. ಇದರ ಬಗ್ಗೆ ಕೊಡಗು ಜಿಲ್ಲಾ ಮಕ್ಕಳ ಕಲ್ಯಾಣ ಸಂಸ್ಥೆನ ಅಧ್ಯಕ್ಷರು ಮಾಹಿತಿ ಕೊಟ್ಟೊಳು. ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಕ್ಕಳ ಅಥ್ಲೆಟಿಕ್ಸ್ ಕ್ರೀಡಾಕೂಟ ತಾರೀಖ್ 2/11/22 ಅಂದರೆ ನಾಡ್ದು ಜಿಲ್ಲೆಯಲ್ಲಿ ಸರ್ಕಾರಿ ವಸತಿ ಕ್ರೀಡಾ ಪ್ರೌಢಶಾಲೆ ಕೂಡಿಗೆಯಲ್ಲಿ ನಡೆದಿದೆ. ತಾಲೂಕಿಲಿ ಶುರುವಿನ ಮತ್ತೆ 2ನೇ ಸ್ಥಾನ ಪಡ್ಕೊಂಡ ವಿದ್ಯಾರ್ಥಿಗ ಭಾಗವಹಿಸಕ್. ಇಸಿ ಕ್ಲಬ್ ಗೋಣಿಕೊಪ್ಪ ಕಡೆಯಿಂದ ಜಿಲ್ಲಾ ಮಟ್ಟದ ಚದುರಂಗ ಪೈಪೋಟಿ ಗೋಣಿಕೊಪ್ಪ ಪ್ರೌಢಶಾಲೆಯಲ್ಲಿ 4 ಭಾಗಲಿ ನವೆಂಬರ್ 13ರ ಹೊತ್ತಾರೆ 9 ಗಂಟೆಗೆ ನಡೆದಿದೆ. ವಿರಾಜಪೇಟೆ ಶುರುವಿನ ದರ್ಜೆ ಕಾಲೇಜಿಗೆ ಹೊಸದಾಗಿ ಬೋಧನಾ ಕೊಠಡಿ ನಿರ್ಮಾಣಕ್ಕೆ ಸರ್ಕಾರದ 1,50,000 ಮಂಜೂರಾಗಿದ್ದು ಶಾಸಕರು ಕೆಜಿ ಬೋಪಯ್ಯ ಅವು ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿಕೊಟ್ಟು. ಈ ಒತ್ತುಲಿ ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು, ಉಪನ್ಯಾಸಕರು, ವರ್ಗ ಹಂಗೆ ವಿದ್ಯಾರ್ಥಿಗ ಹಾಜರಿದ್ದು. ಗೋಣಿಕೊಪ್ಪ ಬೈಪಾಸ್ ರಸ್ತೆನ ಕಾಂಕ್ರೀಟ್ಕರಣಕ್ಕೆ ರೂಪಾಯಿ 50,00,000 ಅನುದಾನ ಬಿಡುಗಡೆ ಆಗಿದ್ದು ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಶಾಸಕರು ಕೆಜಿ ಬೋಪಯ್ಯ ಇಂದು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದು. ಈ ಒತ್ತುಲಿ ಗ್ರಾಮಸ್ಥರು, ಅಧಿಕಾರಿ ವರ್ಗದವು, ಅಧ್ಯಕ್ಷರು, ಸದಸ್ಯರು ಹಾಜರಿದ್ದು. ಪ್ಯಾಟಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಬ್ಲಾಕ್ 1, ಸಂತ ಮೈಕಲರ ಶಾಲೆ, ಸಂತ ಜೋಸೇಪರ ಪ್ರೌಢಶಾಲೆ, ಸಂತ ಜೋಸೇಪರ ಪದವಿ ಪೂರ್ವ ಕಾಲೇಜ್ 5 ಪರೀಕ್ಷಾ ಕೇಂದ್ರದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನವೆಂಬರ್ 6ರಂದು ಹೊತ್ತಾರೆ 9:30 ಗಂಟೆಯಿಂದ 12 ಗಂಟೆಗೆ ಮುಟ್ಟ ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಗೆ ಮುಟ್ಟ ನಡೆದಿದೆ. ಇದರಿಂದ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗ 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದ ಹತ್ರ ಹಾಜರಿರೋಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಕಚೇರಿನ ಪರೀಕ್ಷಾ ನೋಡಲ್ ಅಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಅವರನ್ನ ಸಂಪರ್ಕಿಸಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಅಂದದ ಚೆಲುವಿಗೆ ಪರಿಶುದ್ಧವಾದ ಚಿನ್ನದ ಶೋಭೆ ತರಲು ಮತ್ತೆ ಬಂದಿದೆ ವೆರೈಟಿ ವಿನ್ಯಾಸದ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ. ಇದೇ ಅಕ್ಟೋಬರ್ 21ರಿಂದ ನವೆಂಬರ್ 20ರವರೆಗೆ ಖರೀದಿಸಿ ಗೆಲ್ಲಿರಿ. ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಹಾಗೂ ಪ್ರತಿದಿನ ಚಿನ್ನದ ನಾಣ್ಯಗಳನ್ನು ಮುಳಿಯ ಜುವೆಲ್ಸ್ ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಪೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಬೆಳ್ಳೂರು ಗ್ರಾಮ ಬಾಳೆರ ಒಕ್ಕತ್ರ ಕೈಮಡಕ ಕೊಡ್ಪ ಕಾರ್ಯಕ್ರಮ ನವೆಂಬರ್ 1 ನಾಳೆ ಚೌವಾಚೆ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ ಬಿಂದು ಚಂಗಾತ್ಯ ಸಂಸರಡೆ ಬಂತು ಗುರುಕಾಲನಂಡ ಆಶ್ವಾದ ಪಡೆದೋಣುಂದು ಬಾಳೆರ ಒಕ್ಕಕಾರ ಕಂಡಿತ. ಟೀಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಕೊಡವ ಸಮಾಜ ಸ್ಪೋರ್ಟ್ಸ್ ಪಿಂಜಾ ರಿಕ್ರಿಯೇಷನ್ ಕ್ಲಬ್ ವಿರಾಜಪೇಟೆ. ಇದನ್ನ ದಂಡಾಡ್ತಾ ಇರುವ 1ನೇ ಕಾಲದ ಮಾಸಬೆ ನವೆಂಬರ್ ತಿಂಗಳ 4 ಚೌವಾಚೆ ವೈಪತ್ತು ನೇರ 5 ಕ್ಲಬ್ ಅಧ್ಯಕ್ಷ ಉಳಿಯಾಡಿರ ಪ್ರಭುದೇವಯ್ಯ ಐಂಡ ಕೊರೋಕಾರಿಕಲ್ ಕ್ಲಬ್ರ ಸಭಾಮಂಡಲ ನಡಪ. ಮಾನ್ಯ ಸದಸ್ಯಂಗ ನ್ಯಾರಕ ಸರಿಯಾಯಿತು ಬಂದಿದ್ದು ಸಭೆನ ಚಾಯೋಡೆ ನಡೆಸೋಕೆ ಸಹಕಾರ ತರೋಣಂದು ಆಡಳಿತ ಮಂಡಳಿಕಾರ ಕೇಳಿತು. ವಿರಾಜಪೇಟೆ ಕರ್ನಾಟಕ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾಳೆ ಮಂಗಳವಾರ ಬೆಳಿಗ್ಗೆ 9 ಸಂಘದ ಅಧ್ಯಕ್ಷರಾದ ಶ್ರೀ ಮಾಳೀಟರ ಬೆಲ್ಲು ಬೋಪಯ್ಯ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಕನ್ನಡ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸಂಘದ ಕಾರ್ಯದರ್ಶಿ ಶ್ರೀ ಮೂಕಚಂಡ ಅಪ್ಪಣ್ಣ ಹಾಗೂ ಆಡಳಿತ ಮಂಡಳಿ ಕೋರಿದೆ. ಹಾಲುಗುಂದ ಶ್ರೀ ವನಭದ್ರಕಾಳಿ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠಾಪನೆ ಇಂದಿನಿಂದ ಆರಂಭಗೊಂಡಿದ್ದು ನವೆಂಬರ್ 2 ನಡೆಯಲಿದೆ. 2 ಬುಧವಾರ ಬೆಳಿಗ್ಗೆ 8 ವಿವಿಧ ಪೂಜಾ ಕೈಂಕರ್ಯ ಹಾಗೂ ಪುನಃಪ್ರತಿಷ್ಠಾಪನೆ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವತಕ್ಕರು, ಊರತಕ್ಕರು ಹಾಗೂ ಊರಿನವರು ಕೇಳಿಕೊಂಡಿದ್ದಾರೆ. ಸೇವಾ ಮಾಹಿತಿ: ಹರಿಹರ, ಕುಂದೂರು ಕಾರಳಾನ, ಚಿಮ್ಮಚಿರ, ಪೌತಿ, ತಿಮ್ಮಯ್ಯಂಡ ಪೊಣ್ಣು, ಪೂವಮ್ಮ ಇಂದು ಮರಣಪಟ್ಟಿತು. ಅಳವತ್ತಂಜಿ ಬಯತ್ರ ಚಿಮ್ಮಚಿರ, ಪೂವಮ್ಮ, ತಿಮ್ಮಯ್ಯ ಇಂಗಡ ತಾಮನೆ ಮೂಕ್ಕಳರ ಆಕೆರಿ ಕಾರ್ಯ ನಾಳೆ ಮಜ್ಜಣ 12 ಒಳಲು ಐಂಡ ಸ್ವಂತ ಮನೆಯಲ್ಲ ನಡಪ. ಕಟ್ಟೆಮಾಡು ಗ್ರಾಮದ ದಿವಂಗತ ಕುರುಬರ ಕಾಳ ಅವರ ಪತ್ನಿ ಚೋಮಿ ಬಿಕೆ ಇವರು ಇಂದು ಮಧ್ಯಾಹ್ನ ನಿಧನರಾಗಿದ್ದು ಬಿಕೆ ಚೋಮಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:30 ಕಟ್ಟೆಮಾಡು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಪುದಿಯ ತಂತ್ರಜ್ಞಾನದ ಮೂಲಕ ಮಡಿಕೇರಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಪ್ರಸಾರ. ನಾಳೆ 67 ಕನ್ನಡ ರಾಜ್ಯೋತ್ಸವ ಸಮಾರಂಭ. ಜಿಲ್ಲಾಡಳಿತ ಪಿಂಜ, ಆಯಾ ತಾಲೂಕಾಡಳಿತದನುಂಡು ಎಲ್ಲ ತಯಾರಿ. ಸುದ್ದಿ ವಿವರ: ಮಡಿಕೇರಿ ಆಕಾಶವಾಣಿಂಜ ಇಕ್ಕ ಕಣೆ ಮೋನೋ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮ ಪ್ರಸಾರ ಎಂಡಿಂಚಿತ್ತು. ಇದಕ್ಕ ಈ ತಿಂಗಳ 20 ನಲ್ಲ ಗುಣಮಟ್ಟದ ಪ್ರಸಾರ ಉದ್ದೇಶಿತು. ಸ್ಟೀರಿಯೋ ತಂತ್ರಜ್ಞಾನತನ ಬಳಸಿತು. ಮಡಿಕೇರಿ ಆಕಾಶವಾಣಿರ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಯ ಪಿಂಜ ಸಿಬ್ಬಂದಿಯಡ ಏರ ಮೇಹನತನುಂಡು. ಪುದಿಯ ಯಂತ್ರೋಪಕರಣತನ ಇಟ್ಟಿತ್ತು. ಓರು ವಾರಕ್ಕೆ ತನೆ ಬಾರೆ ಕಾರ್ಯಕ್ರಮದ ಪ್ರಸಾರಕ್ಕೆ ಏದೇ ತೊಂದರೆ ಆಕತನಕ್ಕೆ ಪುದಿಯ ಕನ್ಸೋಲ್ ಉಡುವಂಚೆ ಪ್ರಸಾರಕ್ಕೆ ಅವಕಾಶ ಮಾಡಿಕೊಡ್ತಿತ್ತೆಂದು ಮಡಿಕೇರಿ ಆಕಾಶವಾಣಿರ ಕಾರ್ಯಕ್ರಮ ಮುಖ್ಯಸ್ಥಗಳನ್ನು ವಿಜಯ್ ಅಂಗಡಿ ಅರಿಚಿಟ್ಟಿತು. ಜಿಲ್ಲಾಡಳಿತದರ ಆದನೆಯಲ್ಲಿ 67 ಕನ್ನಡ ರಾಜ್ಯೋತ್ಸವ ನಾಳೆ ಫಲಕ 9 ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳೆಪರಂಬುಲು ನಡಪ. ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿಸಿ ನಾಗೇಶ್ ಓಜಾ ಪಾರಿಚಿಡುವಣ ಮೂಲಕ ಕಾರ್ಯಕ್ರಮಕ್ಕೆ ಮುಳಿಯಿಡುವ. ಶಾಸಕಂಗ, ವಿಧಾನ ಪರಿಷತ್ ಸದಸ್ಯಂಗ, ನಿಗಮ ಮಂಡಳಿಯ ಅಧ್ಯಕ್ಷಂಗ, ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಯ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯ ಕಾರ್ಯಕ್ರಮದಲ್ಲೂ ಕೂಡಿಯಾಡುವ. ಡಿ ದೇವರಾಜ ಅರಸು ಬಯ್ಯಲುಳ್ಳ ವರ್ಗತರ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕ ಸಾಲ ಯೋಜನೆ ನಡೆಯಲು 21-22 ಸಾಲಲ್ಲಿ ಆಯ್ಕೆಯಾಯಿತು. ಇಕ್ಕಾಕಲೇ ವಿದ್ಯಾಭ್ಯಾಸ ಮಾಡಿಂಡುಳ್ಳ ಹಿಂಗಕ್ಕೆ 2nd ಕಾಲತ್ರ ಶೈಕ್ಷಣಿಕ ಸಾಲ ಮಂಜೂರು ಮಾಡುವಕ್ಕೆ ಆನ್ಲೈನ್ರ ಮೂಲಕ ಅರ್ಜಿ ಹಾಕಿತ್ತು. ಜಿಲ್ಲಾಡಳಿತ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿರ ಆದನೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡ ಇಂಗಡ ಸಂಸ್ಮರಣೆ ಕಾರ್ಯಕ್ರಮ ಇಂದು ಮಡಿಕೇರಿಯಲ್ಲಿ ನಡೆದಿತ್ತು. ಗುಡ್ಡೆಮನೆ ಅಪ್ಪಯ್ಯಗೌಡ ಇಂಗಡ ಹೋರಾಟದ ಬಗ್ಗೆ ಶಾಸಕಗಳನ್ನು KG ಬೋಪಯ್ಯ ಪಿಂಜ ಅಪ್ಪಚ್ಚು ರಂಜನ್ ತಕ್ಕ ಬಂದಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯ ಗೌಡ ಸಮಾಜ ಒಕ್ಕೂಟಕಾರ ಅರೆಭಾಷಾ ಸಾಹಿತ್ಯ ಪಿಂಜ ಸಂಸ್ಕೃತಿ ಅಕಾಡೆಮಿರ ಮಾಜಿ ಅಧ್ಯಕ್ಷಂಗ ಪಿಂಜ ಸದಸ್ಯಂಗ ಕೂಡಿಯಾಡಿ ತಿಂಚಿತ್ತು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ್ದು ಕಾಡು ಜಾತಿಗಳ ಏರ ಪಕ್ಕತ್ತಿಂಜ ನೋಟೋಕು ಪಿಂಜ ಬನಕಾಡರೊಳಲು ಪ್ರವಾಸಿಯ ತಿರಿಕಳಿಪಕ್ಕೂ ಅನುಕೂಲ ಅಪನಕ್ಕೆ ತಿತಿಮತಿ ಆನೆ ಚೌಕರು ರಸ್ತೆ ಪಕ್ಕತ್ತು ಪುದಿಯ ಸಫಾರಿ ಕೇಂದ್ರದ ಅರಣ್ಯ ಇಲಾಖೆ ಮಾಡೋಕೆ ಹೊರಟಾನ ಕೊಡಗು ರೈತ ಸಂಘ ವಿರೋಧ ಮಾಡಿತ್ತು. ಬನಕಾಡರೊಳಿಯ ಪುದ್ಯದಾಯ್ತ ವಾಹನ ಸದ್ದು ಜನ ಈ ಬಗಿಲ ನುಗ್ಗುನಕ ಕಾಡು ಜಾತಿಯಡ ನೆಮ್ಮದಿಕ್ಕು ತೊಂದರೆಪ್ಪ ಅವು ಆ ಜಾಗ ಬುಟ್ಟಿತ್ತು ನೆರೆಕರೆಯರ ಊರುಕು ನುಗ್ಗುವ ರಸ್ತೆ ಕರೆಪ ಆಯುವ ಆನಗುಂಡು ಈ ಪುದಿಯ ಸಫಾರಿ ಕೇಂದ್ರತ್ನ ಕೂಡಲೇ ಬಂದ್ ಮಾಡೋಂಡು ಒಂದು ಕೊಡಗು ರೈತ ಸಂಘತರ ಅಧ್ಯಕ್ಷ ಕಾಡೆಮಾಡ ಮನು ಸೋಮಯ್ಯ ಪಿಂಜ ಕೂಟುಕಾರ ಹೋರಾಟ ಮಾಡಿತ್ತು. ಸರ್ಕಾರ ಕೊಡಗಿಲು ನಡ್ತಿನುಳ್ಳ ಹಿಂದುಳಿದ ವರ್ಗ ಇಲಾಖೆರ ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಕ್ಕೆ ಕೂಡೋಕೆ ಬೈದತ್ತುಳ್ಳ ಬೈಯಲುಳ್ಳ ವರ್ಗತ್ರ ಮಕ್ಕಳ ಅರ್ಜಿ ಹಾಕಿದ್ದೆ. ಪ್ರವರ್ಗ ಒಂದು ದಂಡು ಎ ಮೂಂದು ಎ ಮೂಂದು ಬಿ ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ಪಂಗಡತ್ರ ಮಕ್ಕ ಅರ್ಜಿ ಇಡೋಕೆ ಹಾಕಿರಿ ದಿನ ನವೆಂಬರ್ 10. ರಾಷ್ಟ್ರೀಯ ವರ್ಣಚಿತ್ರ ಪೈಪೋಟಿನ ಕೈಜತಿಂಗ ಕೊಡಗು ಜಿಲ್ಲಾ